ನಿಮ್ಗೆ 10 ದಿವಸಕ್ಕೆ 3 ಟನ್ ಮೇವು ಬೇಕು ಸರ್. 10 ಡೇಸ್ಗೆ 3 ಟನ್ ಮೇವು ಬೇಕು. ಅಂದ್ರೆ ನಿಮ್ಮ 1 ಎಕರೆದಲ್ಲಿ ಎಷ್ಟು ಬೆಳೆಯುತ್ತೆ? ಅದೇ ಸೂಪರ್ ನೀಪರ್ ಬೆಳಿತಾ ಇರುತ್ತೆ. ಅದ್ರ ಜೊತೆಗೆ ಜೋಳ ತರ್ಸ್ಕೋತೀವಿ ಸರ್. 3 ತಿಂಗಳಿಗೆ 4 ತಿಂಗಳಿಗೆ ಒಂದೊಂದು ಬೆಳೆ ಬೆಳ್ಕೋತಾ ಇರ್ತೀರಾ? ಬ್ಯಾಚ್ ಮಾಡ್ತೀರಾ? ಹೌದು. ಈ ಮೇವು ಅನ್ನೆಲ್ಲ ಹೇಗೆ ಒದಗಿಸ್ತೀರಿ ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಕೊಳ್ಳೆಗಾಲ ಈ ಮಳವಳ್ಳಿ ಆ ಸೈಡು ಜೋಳನ ಬೆಳೀತಾವ್ರೆ ಸರ್, ಮುಸ್ಕುನ್ ಜೋಳ. ಅಲ್ಲಿಂದ ನಾವು 10 ಲೆಕ್ಕದಲ್ಲಿ ತರ್ಸ್ಕೋತೀವಿ ಸರ್. ಆ ಜೋಳ ತರ್ಸ್ಕೊಂಡದನ್ನ ಅದ್ರ ಜೊತೆಗೆ ಸೂಪರ್ ನೀಪರ್ ಮತ್ತೆ ಜೋಳ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ ಸರ್. ಅಲ್ಲ, ಎರಡು ಮಿಕ್ಸ್ ಮಾಡಿ ಅಂದ್ರೆ ಹೇಗೆ ತಯಾರು ಮಾಡ್ತೀರಿ ಅಂತ ನಮಗೆ ರಸಮೇವ ಆ ಥರ? ರಸಮೇವ ಇಲ್ಲ ಸರ್, ರಸಮೇವ ಡೈರೆಕ್ಟ್ ಆಗಿ. ಯಾಕೆ ರಸಮೇವ ಯಾಕೆ ಮಾಡಲ್ಲ? ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಸರ್. ಒಂದೇ ಸಲ ಬಂಡವಾಳ ಹಾಕ್ಬೇಕು, ಕಟ್ಟಡ ಇರಬೇಕು, ಅದನ್ನ ಗಾಳಿ ಆಡದಂಗೆ ಇಟ್ಕೊಳ್ಳೋಕೆ ಬಿಲ್ಡಿಂಗ್ ಬೇಕು. ಅದಕ್ಕೆಲ್ಲ ಮೂಲ ಬಂಡವಾಳ ಕೊರತೆ ಇದೆ ಸರ್, ಅದರಿಂದ ಮಾಡೋಕ್ಕಾಗಲ್ಲ. ಸರ್ಕಾರದಲ್ಲಿ ಹಲವಾರು ಸಹಾಯ ಯೋಜನೆಗಳಿದೆ, ನಿಮ್ಗೆ ಯಾಕೆ ಅದನ್ನು ಬಳಸ್ಕೋಬೇಕು ಅಂತ ಅನಿಸ್ತಾ ಇಲ್ಲ? ಹೈನುಗಾರಿಕೆ ಅಂತ ಸರ್ಕಾರದಿಂದ ಯಾವುದೇ ಸ್ಕೀಮ್ ಇಲ್ಲವೇ ಇಲ್ಲ ಸರ್. ಈ ಕಟ್ಟಡ ನಿರ್ವಹಣೆಗೆ ಪಂಚಾಯತಿಯಿಂದ ನಿಮಗೆ ಅನುದಾನ ದೊರೀತಾ ಇತ್ತು, ಈ ಶೆಡ್ ನಿರ್ಮಾಣಕ್ಕೆಲ್ಲ ಎನ್ ಆರ್ ರೀಜಿನಲ್ಲಿ ತಗೊಳ್ಬೋದಾಗಿತ್ತು ಸರ್. ಅವಾಗ ಕರೋನಾ ಇತ್ತು, ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಉಪಯೋಗಿಸೋಕ್ಕಾಗಲಿಲ್ಲ ಸರ್. ಅಲ್ಲ, ನಿಮಗೆ ಏನಾದರೂ ಪಶುಸಂಗೋಪನೆಯಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣಕ್ಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹುಶಃ ನೀವು ಸ್ವಂತ ಬಂಡವಾಳದಲ್ಲೇ ಮಾಡಿದ್ದೀರಿ. ಈಗ ಸ್ವಂತ ಬಂಡವಾಳದ ನಿಮಗೆ ಪುನಃ ವಾಪಸ್ ಕೊಡ್ತಾ ಇದೆಯಾ ನಿಮ್ಮವರು? ಏನು ನೀವು ಅದನ್ನು ತೊಡಗಿಸಿದ್ರೆ ಹಣವನ್ನು ಬಂಡವಾಳ ಸಾಲ ತಿರುವಳಿ ಮಾಡೋಕ್ಕಾಯ್ತಾ ಇಲ್ಲ ಸರ್. ಅಲ್ಲ, ಆಗಲ್ಲ, ಯಾವ ವ್ಯವಹಾರದಲ್ಲೂ ಒಂದೇ ಸರಿಗೆ ಆಗಲ್ಲ. ಸ್ವಲ್ಪ ಎಲ್ಲ ತೀರಿಸ್ತಾ ಇದೆ ಸರ್. ಅಂದರೆ ನಿಮಗೆ 3 ಲಕ್ಷ ಮತ್ತು ಈ ಹಸುಗಳನ್ನ 18 ಹಸು ಅಂದ್ರಲ್ಲ ತಂದೆ ಅಂದ್ರಲ್ಲ, ಇಲ್ಲಿಗೆ ಶೆಡ್ ನಿರ್ಮಾಣ ಮಾಡಿದ್ಮೇಲೆ ಎಷ್ಟು ಹಸುಗಳನ್ನ ಹೊಸದಾಗಿ ತಗೊಂಡು ಬಂದ್ರಿ? ಶೆಡ್ ನಿರ್ಮಾಣ ಮಾಡಿದ್ಮೇಲೆ ಒಂದು 7 ಹಸು ತಂದ ಸರ್. ಅದಕ್ಕೆ ಮೊದಲೇ 4 ಹಸು ಮನೇಲಿ ಇದ್ದಿದ್ದು. ಎಲ್ಲಿ ತಂದ್ರಿ, ಎಲ್ಲಿಂದ ತಂದ್ರಿ, ಎಷ್ಟು ಬಂಡವಾಳ ಆಯ್ತು ಅದಕ್ಕೆ? ನಮ್ಮ ಸ್ನೇಹಿತರು ಸಣ್ಣಬೋರ ಅಂದ್ಬಿಟ್ಟು ಸರ್ ಯಾಚನಹಳ್ಳಿಯಲ್ಲಿ 1 ಹಸು ತಗೊಟ್ರು, ಈ ಬೆಟ್ಟಳ್ಳಿಲಿ 1 ಹಸು ತಗೊಟ್ರು, ಅಲ್ಲಿ ತಂದದ್ದು ಸರ್. ಅಲ್ಲೆಲ್ಲ ಒಂದೊಂದು ಹಸು 70,000 80,000. ಈಗ ನಿಮಗೆ ಶೆಡ್ ನಿರ್ಮಾಣಕ್ಕೆ 3 ಲಕ್ಷ ಆಗಿದೆ ಅಂತ ಇದ್ರೆ, ಹೌದು ಸರ್, ಈ ಹಸುಗಳಿಗೆ ಒಂದೊಂದಕ್ಕೆ 70,000 ಬೇಡ, 50,000 ಒಂದು ಅವರೇಜ್ ಅಂತ ಇಟ್ಕೊಂಡ್ರು, 8 ಹಸುಗೆ 8 5 44 ಲಕ್ಷ, 8 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಹೌದು ಸರ್. ಈಗೆಲ್ಲ ಸ್ನೇಹಿತರು ಅವ್ರಿಗೆ ಸಹಾಯ ಮಾಡಿರೋದು ಸರ್. ಅವ್ರಿಗೆ ಬಡ್ಡಿ ಇಲ್ಲದೆ ಸಾಲ ಕೊಡ್ಬೇಕು ಸರ್. ಅಲ್ಲ, ಇರಲಿ, ಈಗ ತಂದಿರ್ದಿರಿ ಅಂದ್ರೆ ನಿಮ್ಗೆ ಈ ನಿರ್ವಹಣೆಯಲ್ಲಿ ಅಪಾರ ಅನುಭವ ಇದ್ದಿದ್ರಿಂದ ನೇರವಾಗಿ ಕೈ ಹಾಕಿದಿರಿ. ಆದ್ರೆ ಒಬ್ಬ ಅನುಭವ ಇದೆ ಸರ್. ನಾನೇ ಎಲ್ಲ ಮೆಡಿಸಿನ್ ಮಾಡ್ಕೊತೀನಿ, ಯಾವ್ದಾದ್ರು ರೋಗ ರೋಜನೆಗೆ ಡಾಕ್ಟರ್ ಇದ್ ಮಾಡಲ್ಲ, ನಾವೇ ಟ್ರೀಟ್ಮೆಂಟ್ ಮಾಡ್ಕೊತೀವಿ. ಹಂಗಾಗಿ ಅದೊಂದು ಸ್ವಲ್ಪ ಉಪಯೋಗ ಆಯ್ತದೆ ಅಷ್ಟೇ. ಸರ್, ನಿಮ್ಗೆಲ್ಲ ಮೆಡಿಸಿನ್ ಎಲ್ಲ ಕಂಡುಕೊಳ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕಲ್ಲ, ಅದಕ್ಕೆ ಕೇಳಿದ್ರು ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ ಹೇಳಿ ಅಂತ. ಸರ್, ನಾನು SLC ಪಾಸ್ ಅಷ್ಟೇ ಸರ್. SLC ಪಾಸ್, PUC ಫೇಲು. ನಮಗೆ ಈ ಹಿಂದಿನಿಂದ ಹೈನುಗಾರಿಕೆ ಅನುಭವ ಇತ್ತಲ್ಲ ಸರ್, ನೋಡಿ ಎಲ್ಲ ಅನುಭವ ಆಗಿ ಯಾವ್ದಕ್ಕೆ ಏನೇನು ಮಾತ್ರೆ ಉಪಯೋಗಿಸ್ಬೇಕು, ಯಾವ್ಯಾವ ಇಂಜೆಕ್ಷನ್ ಉಪಯೋಗಿಸ್ಬೇಕು, ಬೇರೆಯವ್ರ ಹತ್ರ ದೊಡ್ಡ ದೊಡ್ಡ ಫಾರ್ಮ್ ಮಾಡಿರೋ ಹತ್ರ ಕೇಳಿ ತಿಳ್ಕೊಂಡು ಡಾಕ್ಟರ್ಗಳನ್ನ ವಿಶ್ವಾಸ ತಗೊಂಡು ಅವ್ರ ಹತ್ರ ಫೋನಲ್ಲೇ ಇಂಥ ರೋಗ ಇದೆ, ಇಂಥದಕ್ಕೆ ಯಾವ್ದು ಮಾಡ್ಬೇಕಂತ ಕೇಳ್ಕೊಂಡು ಮಾಡ್ಕೋತೀನಿ ಸರ್. ಅಂದರೆ ಆ ಥರದ ಯಾವ್ದಾದ್ರು ರೋಗ ಬಾಧೆ ಕಾಡಿರೋದು ಮತ್ತು ಸಮಸ್ಯೆ ಆಗಿರೋದು ಈ ಥರದ ಅನುಭವಗಳಾಗಿಲ್ವ ನಿಮಗೆ? ಆಗಿದೆ ಸರ್, ಕಾಲ್ಬಾಯಿ ಜ್ವರದಕ್ಕೆಲ್ಲ ಆಗಿದೆ, ಗಂಟು ರೋಗಕ್ಕೂ ಆಗಿದೆ, ಈ ಬಾವುಗಳಲ್ಲೇ ಆಗಿದೆ. ಅದಕ್ಕೆಲ್ಲ ನಾನೇ ಟ್ರೀಟ್ಮೆಂಟ್ ಮಾಡ್ಕೋತೀನಿ. ಏನು ಟ್ರೀಟ್ಮೆಂಟ್ ಮಾಡಿದ್ರಿ ಅಂತ ಹೇಳಿ? ಅದೇ ಈ ಬಾವಿಗೆ ಸರ್ ನಾನು ಫಸ್ಟು ಪ್ರೈಮರಿ ಟ್ರೀಟ್ಮೆಂಟೇ ಜಂಟಮಿಷನ್ ಹಾಕ್ತೀನಿ ಸರ್. ಆಮೇಲೆ ಅದಕ್ಕೆ ಬಗ್ಲಿಲ್ಲ ಅಂದರೆ ಎನ್ಲೋಫ್ಲಾಕ್ಸಿನ್ ಅಂತ ಹಾಕ್ತೀನಿ. ಅದು ಬಗ್ಲಿಲ್ಲ ಅಂತಂದರೆ ಇಂಟಾಸಪ್ತಾಜ್ ಅಂತ ಇದೆ ಸರ್, ಅದು ಕಾಸ್ಟ್ ಸರ್ 300-400 ರೂಪಾಯಿ ಆಗುತ್ತೆ, ಅದನ್ನು ಹಾಕ್ತೀನಿ. ಆಮೇಲೆ ಅದಕ್ಕೆ ಗುಣ ಆಗುತ್ತೆ ಸರ್. ಹಂಗೂ ಬೈ ಮಿಸ್ಟೇಕ್ ಒಂದೊಂದು ತೊಟ್ಟು ಫೇಲ್ ಆಯ್ತದೆ ಸರ್, ಅದು ಏನು ಮಾಡೋಕ್ಕಾಗಲ್ಲ. ಫೇಲ್ ಆಯ್ತದೆ ಅಂದರೆ ಯಾವ ರೀತಿಯಲ್ಲಿ? ಯಾರು ಹೊಸ್ಗಳು ಜಾಸ್ತಿ ಹಾಲು ಕರೀತವೆ ಸರ್, ಯಾವ ತೊಟ್ಟು ಹಾಲು ಜಾಸ್ತಿ ಬರುತ್ತೆ ಆ ತೊಟ್ಟಿಗೆ ಬಾವು ಆಗುತ್ತೆ ಸರ್. ಒಂದೊಂದ್ಸಲ ತಪ್ಪೆ ಮೇಲೆ ಮಲಿಕೊಳ್ಳೋದು, ಗಲೀಜಾಗೋದು, ಏನಾದರೂ ಇನ್ಫೆಕ್ಷನ್ ಆಗೋದು, ಆ ಕಾರಣಕ್ಕೆ ಅದು ಬಾವು ಆಗುತ್ತೆ ಸರ್. ಶೆಡ್ ಅಂತ ನಿರ್ಮಾಣ ಮಾಡಿದಿರಲ್ಲ, ಯಾವ ಥರ ಮಾಡಿದಿರಿ ಅಂತ ಹೇಳಿ, ಬೇರೆ ಯಾರು ಕೇಳ್ಕೊಂಡವರು ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗಲಿ ಅವ್ರಿಗೆ. 4 ಕಡೆಗೆ ಒಂದು ಹಸು ಕಟ್ಟಾಕ ಹೋಗಿ ಮಾಡಿದ್ದೀನಿ ಸರ್. ಹಸುನ ಮುಂದ್ಗಡೆ ಶೇರಣಿ ಮಾಡಿದ್ದೀನಿ, ಅದು 2 ಅಡಿಗೆ, 2 ಅಡಿ ಅಗಲ, 1.5 ಅಡಿ ಉದ್ದ, ಅದ್ರ ಮುಂದ್ಗಡೆ ಸುರಿಗೆ 2 ಅಡಿ ಜಾಗ, ಒಳಗಡೆ ಇದು ಸರ್ 14 ಅಡಿ, 8 ಅಡಿದು ಮ್ಯಾಟ್ ಹಾಕಿದ್ದೀನಿ. ಆ ಮ್ಯಾಟ್ ಮೇಲೆ ಹಸು ಮಲಿಕತ್ತದ ಸರ್ ಆರಾಮಾಗಿ. ಅಂದ್ರೆ ನೇರ ಗಾರೆ ಮೇಲೆ ಮಲಗಾರೆ ಬೇಡ ಅಂತ? ಚಪ್ಪೆಗಳು ಆಗೋದು, ಮಂಡಿಗಳು ಕಿತ್ತೋಗೋದು ಎಲ್ಲ ಆಗುತ್ತೆ ಸರ್. ಅದಂಗಾಗಿ ನಾನು ಮ್ಯಾಟ್ ಹಾಕಿದ್ದೀನಿ ಸರ್. ರೈತ ಬಾಂಧವರೇ ಗಮನಿಸಿ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ

ನಾವು ಬಂದ ತಕ್ಷಣ ಫಾರ್ಮ್ ಒಳಗಡೆ ಬಂದ ತಕ್ಷಣ ಮುಂದ್ಗಡೆ ಮೇವು ಸುರಿದಿರ್ತೀವಲ್ಲ, ಮೇವು ಅಬ್ಸರ್ವ್ ಮಾಡ್ತೀವಿ. ಆ ಮೇವು ಪೂರ್ಣ ಪ್ರಮಾಣದಲ್ಲಿ ತಿನ್ಕೊಂಡಿದ್ರೆ ಹಸು ಆರೋಗ್ಯವಾಗವೆ ಅಂತ ಸರ್. ಮೇವು ತಿಂತ ಇರಬೇಕು ಮತ್ತೆ ಲವಲವಿಕೆಯಿಂದ ಇರಬೇಕು, ಲವಲವಿಕೆಯಿಂದ ಇರಬೇಕು. ಹಂಗಿಲ್ಲ ಅಂದ ತಕ್ಷಣ ಅವಕ್ಕೆ ಆರೋಗ್ಯ ತಪ್ಪಾಗಿರುತ್ತೆ ಅಂತ ಸರ್. ಆಮೇಲೆ ನಾವು ಏನು ಅವಾಗ ಇಮಿಡಿಯೇಟ್ ಆಗಿ ಡಿಜಿಟಲ್ ಜ್ವರ ಟೆಸ್ಟ್ ಮಾಡೋದಿದೆ ಸರ್. ಹೌದಾ? ಹಾಂ, ಅದನ್ನು ಹಾಕಿ ನಾವು ಜ್ವರ ಇದೆಯಾ ಇಲ್ವಾ ಅಂತ ನೋಡ್ಕೋತೀವಿ. ಜ್ವರ 100 degrees ಇದ್ರೆ ಅದು ನಾರ್ಮಲ್, 103, 104 ಇದ್ರೆ ಸರ್ ಅದು ಜ್ವರ ಬಂದದೆ ಅಂತ. ಆ ಜ್ವರಕ್ಕೆ ನಿಮೋಸೈಡ್ ಅಂತ ಟ್ಯಾಬ್ಲೆಟ್ ಇದೆ, ಮೆಲನೆಕ್ಸ್ ಅಂತ ಟ್ಯಾಬ್ಲೆಟ್ ಇದೆ, ಅದನ್ನು ಉಪಯೋಗಿಸ್ಕೋತೀವಿ ಸರ್. ಇತ್ತೀಚೆಗೆ ಎಲ್ಲ ಕಡೆಯಲ್ಲೂ ಕೂಡ ಈ ಚಪ್ಪೆ ರೋಗ ಕಾಣಿಸ್ಕೊಳ್ತಾ ಇದೆ. ನಿಮ್ಮ ಅನುಭವದಲ್ಲಿ ಈ ರೀತಿಯಾದಂತಹ ಒಂದು ಸಾಂಕ್ರಾಮಿಕ ರೋಗಗಳು ನಿಮ್ಮ ಈ ಹಿಂದಿನ ಪಶುಸಂಗೋಪನೆಯ ಅನುಭವದಲ್ಲಿ ಕಂಡು ಬಂದಾಗ ಯಾವ ರೀತಿಯಾದ ಚಿಹ್ನೆಗಳು ಮತ್ತು ಯಾವ ರೀತಿಯಾದ ಪರಿಹಾರ ಮಾರ್ಗಗಳನ್ನ ಕಂಡುಕೊಂಡಿದ್ದೀರಿ? ಇಲ್ಲಿಗೆ ಬಂದ್ಮೇಲೆ ಗಂಟು ರೋಗ ಒಂದು ಬಿಟ್ರೆ ಸರ್ ಯಾವ ರೋಗನೂ ಬಂದಿಲ್ಲ ಸರ್. ಅದು ಇಡೀ ರಾಜ್ಯಕ್ಕೆ ಬಂದಿತ್ತು ಒಂದ್ಸಲ, ಇಡೀ ನಮ್ಮ ಜಿಲ್ಲೆಗೆ ಪೂರ್ತಿ ಬಂದಿತ್ತು. ಆವಾಗ ಗಂಟು ರೋಗ ಒಂದು ಬಿಟ್ರೆ ಸರ್ ಇನ್ನು ಯಾವುದು ಬಂದಿಲ್ಲ. ನಾನು ಆಗಲೂ ಕೂಡ ಡಾಕ್ಟರ್ ಕರೆದಿಲ್ಲ ಸರ್. ಗಂಟು ರೋಗಕ್ಕೆ DCR ಅಂತ ಒಂದು ಇಂಜೆಕ್ಷನ್ ಇದೆ, ಅದು ಪೆನ್ಸಿಲಿನ್ DCR ಅಂದರೆ ಸರ್. ಪೆನ್ಸಿಲಿನ್ನು ಪ್ರತಿನಿತ್ಯ 5-5 ಪೆನ್ಸಿಲಿನ್ ಮಾಡ್ಕೋತಿದೆ ಸರ್, 5 ಇಂಜೆಕ್ಷನ್ ಪೆನ್ಸಿಲಿನ್. ಅದು ಒಂದು ಪೆನ್ಸಿಲಿನ್ ಇಂಜೆಕ್ಷನು 80 rupees, ಅದನ್ನು ನಾನು ಮಾಡ್ಕೋತಿದ್ದೆ ಸರ್. ಈ ಇಂಜೆಕ್ಷನ್ ಕೊಡೋದು, ಔಷಧಿಗಳು ಎಲ್ಲಾನು ಕೂಡ ನೀವು ಒಬ್ಬರು ಪಶು ವೈದ್ಯಾಧಿಕಾರಿ ಅಲ್ಲದೆ ಇದ್ದರು ಒಂದು ರೀತಿ ಪಶು ಆಸ್ಪತ್ರೆಯಲ್ಲಿರೋ ಕಾಂಪೌಂಡರ್ ಥರ ಹೇಳ್ತಾ ಇದ್ದಾರೆ. ಇವೆಲ್ಲ ನಿಮಗೆ ತಿಳಿಬೇಕು, ಇಂಜೆಕ್ಷನ್ ಕೊಡೋದು ತಿಳಿಬೇಕು ಅಂತಂದರೆ ಈ ಪಶು ಸಂಗೋಪನೆ ಬಗ್ಗೆ ಎಲ್ಲರೂ ನೀವು ತರಬೇತಿ ಏನಾದರೂ ಪಡೆದಿದ್ರೆ ಹೇಗೆ? ಸರ್, ನಾನು ಯಾರ ಹತ್ರನೂ ತರಬೇತಿ ಪಡೆದಿಲ್ಲ. ಈಗ ನಾನು ಫಸ್ಟ್ 1-2 ಇದ್ದಾಗ ನಾನು ಡಾಕ್ಟರ್ ನಮ್ಮ ಮಲಗ್ ಬಂದಾಗ ನಮ್ಗೆ ಯಾವ ರೋಗ ಇರುತ್ತೆ ಅಂತ ಅವ್ರು ಕೇಳ್ತಿದ್ರು ಸರ್. ಅವ್ರು ಯಾವ ಇಂಜೆಕ್ಷನ್ ಮಾಡ್ತಾವ್ರೆ ಅಂತ ಗಮನಿಸ್ಕೊತಿದೆ. ಅದು ಯಾವ ಟ್ರೀಟ್ಮೆಂಟ್ ಕೊಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತ ಅದೆಲ್ಲ ನಾನು ಅಬ್ಸರ್ವ್ ಮಾಡ್ತಿದ್ದೆ ಸರ್. ಅದು ಗೊತ್ತಾಗಲಿಲ್ಲ ಅಂದರೆ ನಾನು ಈ ಕೆಲವು ಡಾಕ್ಟರ್ಗಳೆಲ್ಲ ಪರಿಚಯ ಇದ್ದಾರೆ ಸರ್, ಹೈನುಗಾರಿಕೆ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಏನಾರು ಫೋನಲ್ಲಿ ಕೇಳಿದಾಗ ಅವ್ರು ಫೋನಲ್ಲಿ ಅಡ್ವೈಸ್ ಮಾಡ್ತಾರೆ ಸರ್. ಈ ಥರ ಸಮಸ್ಯೆ ಆಗಿದೆ ಅಂದರೆ ಆ ಥರ ಅವರು ಅಡ್ವೈಸ್ ಮಾಡ್ತಾರೆ, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಕೋತೀವಿ ಸರ್. ಈ ಪಶುಸಂಗೋಪನೆಯಲ್ಲಿ SS ಗಳಿಸ್ಬೇಕು ಅಂತ ಹೇಳಿ ಯಾರು ಹೊಸ ಯುವ ರೈತ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೇಗೆ ಪ್ರಾರಂಭ ಮಾಡಬೇಕು ಮತ್ತು ಹೇಗೆ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕಿವಿ ಮಾತು ಹೇಳಿ ಸರ್. ಹಸುಗೆ ಈ ಕೊಟ್ಟಿಗೆಗೆ ಹಸುಗೆ ದುಂದು ವೆಚ್ಚ ಮಾಡ್ದೇ ಸಾಕಿದ್ರೆ ಮಾತ್ರ ಸರ್ ರೈತನಿಗೆ ಸ್ವಲ್ಪ ತೃಪ್ತಿ ಸಿಗುತ್ತೆ ಸರ್. ಅದು ನೀವು ಮಾಡಿಬಿಟ್ಟಿದ್ದೀರಲ್ಲ ಸುರೇಶ್ ಅವರ, ಅದೇ ಅದಕ್ಕೆ ಅನುಭವನ ಹೇಳ್ತಿರೋದು, ಅದಕ್ಕೆ ಬೇರೆಯವ್ರಿಗೆ ಅನುಭವ ಹೇಳೋದು. ಜಾಸ್ತಿ ಬಂಡವಾಳ ಹಾಕಿದ್ರೆ ಆ ಬಂಡವಾಳ ಇತ್ಬೇಕಾದ್ರೆ ಭಾಳ ಕಷ್ಟ ಅದ ಸರ್. ಕೊಟ್ಟಿಗೆ ಸಿಂಪಲ್ ಆಗಿ ಮಾಡ್ಕೋಬೇಕು, ಸಿಂಪಲ್ ಬಂಡವಾಳ ಹಾಕಬೇಕು, ಆದಾಯ ಕಾಣ್ಬೇಕು ಸರ್. ಅಂದ್ರೆ ನೀವು ಸಿಂಪಲ್ ಆಗಿ ಒಂದು ಹಸುವಿಂದ ಪ್ರಾರಂಭ ಮಾಡೋರು, ದೊಡ್ಡ ಮಟ್ಟದಲ್ಲಿ ಮಾಡೋಕೆ ಹೋದಾಗ ಅವ್ರಿಗೆ ಆದಾಯ ಸಿಗಲ್ಲ ಸರ್. ಒಂದೇ ಸರಿ ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು ಸರ್. ಇದರಿಂದ ಆದಾಯ ಜಾಸ್ತಿ ಇಲ್ಲ ಸರ್. ವ್ಯವಹಾರನೂ ಅಷ್ಟೇ, ಕೃಷಿನೂ ಅಷ್ಟೇ ಸರ್. ಇದರಿಂದ ರೈತನಿಗೆ ಆದಾಯ ಕಮ್ಮಿ. ಸುರೇಶ್ ಅವರೇ, ನೀವು ಒಂದು ಹಸುವಿನಿಂದ ಪ್ರಾರಂಭ ಮಾಡಿದ್ರೆ ನಿಮ್ಮ ತಂದೆಯವರ ಜೊತೆ ಇದ್ದಂತಹ ಅನುಭವದಿಂದ, ಆವಾಗ ನೀವು ಯುವಕರಾಗಿದ್ರೆ ಎಷ್ಟೋ ಜನ ಇತ್ತೀಚಿನ ಯುವ ರೈತರು ಕೂಡ ನನಗೆ ಏನು ನಮ್ಮ ಅಪ್ಪನ ಹತ್ರ ಒಂದು ಹಸು ಇದೆ, 1 acre ಜಮೀನಿದೆ ಅಷ್ಟೇ, ನಮ್ಗೆ ಇನ್ನೇನು ಸರ್ಕಾರ ಮಾಡಲ್ಲ, ಅಪ್ಪ ಮಾಡಲಿಲ್ಲ, ಇನ್ನೇನು ತಾತ ಮುತ್ತಜ್ಜ ಆಸ್ತಿ ಮಾಡಲಿಲ್ಲ ಅಂತ ಹೇಳಿ ಅದನ್ನು ದೂರ್ಕೊಂಡೆ ಕಾಲ ಕಳೆದು ಬಿಡ್ತಾರೆ. ಮತ್ತು ಇದು ಬೇಡ ನನಗೆ ಅಂತ ಹೇಳಿ ಹಳ್ಳಿಯಿಂದ ವಿಮುಖರಾಗಿ ಬೇರೆ ಬೇರೆ ಎಲ್ಲೆಲ್ಲೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳಕ್ಕೆ ಹೋಗ್ತಾರೆ. ಅಂಥವ್ರಿಗೆ ನಿಮ್ಮ ಅನುಭವದ ಮಾತು ಏನು ಹೇಳಿ ಸರ್? ಈಗ ಯಾವುದೇ ದುಡಿಮೆ ಮಾಡಿದ್ರೆ ಸರ್, ಶ್ರದ್ಧೆಯಿಂದ ಮಾಡಿದ್ರೆ ಯಾವತ್ತೂ ತೊಂದರೆ ಆಗಲ್ಲ ಸರ್. ನಾವು ಏನು ಮಾಡ್ತೀವಿ ಅದನ್ನ ಪ್ರಾಮಾಣಿಕತೆಯಿಂದ ನಿರ್ವಹಣೆ ಮಾಡಿದ್ರೆ ಖಂಡಿತ ಯಶಸ್ಸು ಆಗ್ತೀವಿ ಸರ್. ಜೀವನ ಮಾಡ್ಬೋದು, ಸಂಪಾದನೆ ಮಾಡೋದು, ಇದ್ರ ಜೀವನಕ್ಕೇನು ತೊಂದರೆ ಆಗಲ್ಲ ಸರ್. ಸಂಪಾದನೆ ಮಾಡೋಕ್ಕಾಗಲ್ಲ, ಜೀವನ ಮಾಡ್ಬೋದು. ಎಲ್ಲರಿಗೂ ಸಂಪಾದನೆ ಅನ್ನೋದು ಒಲ್ದು ಬರಲ್ಲ, ಎಲ್ಲ ಜೀವನ ನಿರ್ವಹಣೆಗೆ ನಮಗೆ ಇಷ್ಟು ಸಾಕು ಅಂತ ಅನ್ಸುತ್ತಾ? ನಾನು ಅಷ್ಟೇ ಸರ್, ನೀವು ಹೇಳ್ದಂಗೆ ಅದು ಎಲ್ರಿಗೂ ಒಲ್ದು ಬರಲ್ಲ. ನಾವು ಜೀವನ ಸಾಕೋಕೆ, ಮಕ್ಕಳು ಸಾಕೋಕೆ, ಕುಟುಂಬ ನಿರ್ವಹಣೆಗೆ ಏನು ಬೇಕು ಅದನ್ನು ಸಂಪಾದನೆ ಮಾಡ್ಕೋತೀವಿ ಸರ್, ಅಷ್ಟೇ ಸರ್. ಅದ ಈಗ ಹೊರಗಡೆ ಇದನ್ನೆಲ್ಲ ಬಿಟ್ಟು ಹೊರಗಡೆ ಹೋದವ್ರ ಜೀವನನು ಅಷ್ಟೇ, ಜೀವನ ನಿರ್ವಹಣೆ ಮಾಡ್ಕೋತಾರೆ, ವಯಸ್ಸಾಗುತ್ತೆ, ಪುನಃ ವಾಪಸ್ ಬರ್ತಾರೆ, ಅಷ್ಟೇ ಸರ್. ಎಲ್ಲಿಗೋದ್ರೂ ಅಷ್ಟೇ ಸರ್. ಅದನ್ನ ಇಲ್ಲೇ ಅವರು ಹುಟ್ಟು ಜಾಗದಲ್ಲಿ ಅವ್ರು ಇರೋ ಜಮೀನಲ್ಲೇ ಅನುಕೂಲ ಮಾಡ್ಕೊಂಡು ಮಾಡ್ಬೋದ ಅಂತ? ಮಾಡ್ಬೋದು ಸರ್, ಅದೇ ಮಾಡೋದನ್ನ ಶ್ರದ್ಧೆಯಿಂದ ಮಾಡಿದ್ರೆ ಸರ್. ಯಾವುದೇ ಕೆಲಸ ಆದರೂ ಅಷ್ಟೇ ಸರ್, ಒಂದು ಉಗಡೆ ನೆಡಲಿ, ಒಂದು ಹಸು ಸಾಕ್ಲಿ, ಒಂದು ಕುರಿ ಮೇಯಿಸ್ಲಿ, ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಒಲಿತದೆ ಸರ್. ಶ್ರದ್ಧೆಯಿಂದ ಮಾಡಿಲ್ಲ ಅಂದ್ರೆ ಯಾವುದು ಒಲಿಯಲ್ಲ ಅಲ್ವ ಸರ್. ಈಗ ನೀವು ಮಾತಾಡ್ತಾ ಹೇಳಿದ್ರೆ ನಾನು ಒಂದು ಅನುಸೂಚಿತ ಜನಾಂಗಕ್ಕೆ ಸೇರಿದವನು ಅಂತ, ಆದರೆ ನಿಮಗೆ ಸರ್ಕಾರದ ಸೌಲಭ್ಯಗಳನ್ನ ತಗೋಬೇಕು ಅಂತ ಯಾಕೆ ಅನಿಸ್ತಿಲ್ಲ ಹೇಳಿ? ಮುಂಚೆ ಸರ್ ಒಂದ್ಸಲ ಬ್ಯಾಂಕಲ್ಲಿ SEP ಸ್ಕೀಮಲ್ಲಿ ಒಂದು ಸ್ಕೀಮ್ ತಗೊಂಡಿದ್ದೆ ಸರ್, 80,000 ಸ್ಕೀಮಲ್ಲಿ ತಗೊಂಡಿದ್ದೆ ಸರ್. ಅದು ಬಿಟ್ಟರೆ ಇನ್ಯಾವುದು ತಗೊಂಡಿಲ್ಲ ಸರ್.